ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಕೇಳಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ಹಲೋ ಕೃಷಿರಂಗ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇಂದಿನ ವಿಷಯ ಕೃಷಿ ಭಾಗ್ಯ ಯೋಜನೆ. ಭಾಗವಹಿಸುತ್ತಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಅವರು. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಭಾಗ್ಯ ಯೋಜನೆ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ನೀಡಲು ಆಗಮಿಸಿದ್ದಾರೆ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಮೇಡಮ್ ಅವರು. ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಕೃಷಿ ಇಲಾಖೆಯ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ತಾವು ಕೂಡ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ತಾವು ಪ್ರಶ್ನೆ ಕೇಳಲು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡಿಕೊಳ್ಳ್ರಿ. ನಮ್ಮ ಫೋನ್ ಸಂಖ್ಯೆಗಳು 2237477, 2237488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಭಾಗ್ಯ ಯೋಜನೆ. ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲು ಬಂದಿದ್ದಾರೆ ರೂಪಾ ಎಎನ್ ಮೇಡಮ್ ಅವರು, ಜಂಟಿ ಕೃಷಿ ನಿರ್ದೇಶಕರು. ಮೇಡಮ್ ಅವರೇ, ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಏನು? ಇದು ಯಾವಾಗ ನಮ್ಮ ರಾಜ್ಯ ಸರ್ಕಾರ ಆರಂಭ ಮಾಡಿತು, ಇದರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥದ್ದು ಒಂದು ಕೃಷಿ ಹೊಂಡ ಮತ್ತು ಪಾಲಿಥೀನ್ ಒದಿಕೆ ಇರತಕ್ಕಂತ ಒಂದು ಪ್ಯಾಕೇಜ್ ಕಾರ್ಯಕ್ರಮ. ಈ ಒಂದು ಯೋಜನೆಯು ಮೊದಲೇ ಹಂತದಲ್ಲಿ 2013-14 ಆರಂಭ ಆಗಿ 2020-21 ಸಾಲಿನವರೆಗೆ ಜಾರಿಯಲ್ಲಿತ್ತು. ತದನಂತರ ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಹಾಗೆಯೇ ನಮ್ಮ ಏನು ಕರ್ನಾಟಕ ರಾಜ್ಯ ಸುಮಾರು ಹೆಚ್ಚಿನ ಪ್ರದೇಶ ಮಳೆಯಾಶ್ರಿತ ಪ್ರದೇಶ ಆಗಿರತಕ್ಕಂಥದ್ದು, ಹಾಗೆಯೇ ಈ ಒಂದು ಮಳೆಯಾಶ್ರಿತ ಪ್ರದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲಾ ಕಡೆಯೂ ಕೂಡ ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಅನಿಶ್ಚಿತತೆ ಕಾಣಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಗಮನಿಸಿ ರಾಜ್ಯದಲ್ಲಿ ಸುಸ್ಥಿರ ಕೃಷಿ ಸ್ಥಾಪನೆ ಮಾಡೋದಕ್ಕೆ ಮತ್ತೆ ರಾಜ್ಯದ ರೈತರ ಜೀವನ ಮಟ್ಟನ ಉತ್ತಮಪಡಿಸೋದಕ್ಕೆ ಈ ಕೃಷಿ ಭಾಗ್ಯ ಯೋಜನೆಯನ್ನ ಮರುಜಾರಿ ಮಾಡಿದ್ದಾರೆ. ಕೆಲವರೇ, ತಮ್ಮ ಹೆಸರು ಮತ್ತು ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ, ಯಾಕಂದ್ರೆ ಬಹಳಷ್ಟು ಜನ ಕರೆ ಮಾಡ್ತಾರೆ. ಈಗ ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ, ಹೇಳಿ, ಹೆಸರು ಹೇಳಿ, ಎಲ್ಲಿಂದ? ಮೈಸೂರು ಜಿಲ್ಲೆ ಟಿನರಸೀಪುರ ತಾಲೂಕು ಸ್ವಸ್ಥ ಗ್ರಾಮದಲ್ಲಿ ಮಾದೇ ಶೆಟ್ಟರು. ಮೇಡಮ್ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದಸರಾ ಹಬ್ಬದ ಶುಭಾಶಯಗಳು ಗುರುಗಳ. ಪ್ರಶ್ನೆ ಕೇಳಿ ಮೇಡಮ್. ಕೃಷಿ ಭಾಗ್ಯ ಕೊಡ್ಬೇಕಾದ್ರೆ ಎಲ್ಲಾ ರೈತರಿಗೂ ಒಂದೇ ಸಮ ಅಂತಿದೆ, ಇಲ್ಲ ಸಣ್ಣ ರೈತರಿಗೆ ಸಪರೇಟ್, ದೊಡ್ಡ ರೈತರಿಗೆ ಸಪರೇಟ್ ಅಂತ ಒಂದ್ ಪ್ರಶ್ನೆ. ಈ ಕೃಷಿ ಭಾಗ್ಯ ಪಡೆದ ಮೇಲೆ ಅದ್ರ ಸಾಲವನ್ನ ತೀರಿಸಬೇಕಾದ್ರೆ ಎಷ್ಟು ವರ್ಷದೊಳಗೆ ತೀರಿಸಬೇಕು ಅಂತ ಎರಡನೇ ಪ್ರಶ್ನೆ ಮೇಡಮ್. ರೈತ ಬಾಂಧವರೇ, ಈಗ ಈ ಕೃಷಿ ಭಾಗ್ಯ ಯೋಜನೆಯನ್ನ ನೀವು ಸಹಾಯಧನ ನೀವು ಪಡಿಬೇಕು ಅಂತ ಅಂದ್ರೆ ಇಲ್ಲಿ ಎರಡೇ ವಿಂಗಡ ಇರೋದು, ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತ ಏನು ಇಲ್ಲ. ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 80% ಸಹಾಯಧನ ಕೊಡ್ತಾ ಇದ್ದೀವಿ, ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗದವರ ರೈತರಿಗೆ ಶೇಕಡ 90% ಇದನ್ನ ಸಹಾಯಧನ ನೀಡಲಾಗ್ತಾ ಇದೆ. ಈ ಒಂದು ಕೃಷಿ ಭಾಗ್ಯ ಒಂದು ಪ್ಯಾಕೇಜ್ ರೀತಿಯಲ್ಲಿ ನೀವು ಅಳವಡಿಸ್ಕೋಬೇಕಾದ್ರೆ ಇದರಲ್ಲಿ ವಿವಿಧ ಅಳತೆಯ ಕೃಷಿ ಹೊಂಡಗಳಿರ್ತವೆ. ಕೃಷಿ ಹೊಂಡಗಳ ಸೈಜು 10x3 meter ಇಂದ 21x21x3 meter ವರೆಗೂ ಇರುತ್ತೆ. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಒಂದು ಅಳತೆಯ ಆಧಾರದ ಮೇಲೆ ರೈತರಿಗೆ ಸಬ್ಸಿಡಿ ಮತ್ತು ರೈತರ ವಂತಿಕೆ ಇರುತ್ತೆ. ಇದು ಸಾಮಾನ್ಯವಾಗಿ ನಿಮಗೆ ಕನಿಷ್ಠ ರೈತರ ವಂತಿಕೆ ನಾವು ಸಣ್ಣ ಸೈಜ್ ಅಂತ ತಗೊಂಡಾಗ ಜನರಲ್ ಸಾಮಾನ್ಯ ರೈತರಿಗೆ 30,000 85,000 ಅವರಿಗೆ ಬರಬಹುದು. ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 20,000 to 65,000 ಬರಬಹುದು. ಆದ್ರೆ ಅದೇ ನಾವು ಸರ್ಕಾರದ ಒಂದು ಸಬ್ಸಿಡಿ ಅಂತ ಸಹಾಯಧನ ಅಂತ ತಗೊಂಡಾಗ ಸರ್ಕಾರ ಕಡಿಮೆ ಅಳತೆ ಇರತಕ್ಕಂತ ರೈತರಿಗೆ ಕನಿಷ್ಠ 96,000 ಅವ್ರಿಗೆ ಸರ್ಕಾರದ ಒಂದು ಸಬ್ಸಿಡಿ ಇರುತ್ತೆ. ಅದೇ ರೀತಿ ಗರಿಷ್ಠ ಅಳತೆ ಒಂದು ಸೈಜ್ ಕೃಷಿ ಹೊಂಡಕ್ಕೆ 2 lakh ಸಹಾಯಧನ ಕೊಡುತ್ತೆ. ಇದರಲ್ಲೇನು ಸಾಲ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಕಡಿಮೆ ಹೆಚ್ಚಿನ ಒಂದು ಸರ್ಕಾರದಿಂದ ಹೆಚ್ಚಿನ ಒಂದು ಸಹಾಯಧನ ಬರ್ತಾ ಇರೋದ್ರಿಂದ ತಮಗೆ ಇದನ್ನ ಲಾಭದಾಯಕವಾಗಿ ನೀವು ಇದನ್ನ ಅಳವಡಿಸಿಕೊಂಡು ಲಾಭದಾಯಕ ಕೃಷಿನ ಮಾಡಬಹುದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಪ್ರಶ್ನೆ ಕೇಳಿ. ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಇದು ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಉದ್ದೇಶ ಏನು ರೂಪ ಮೇಡಮ್? ಈ ಒಂದು ಕೃಷಿ ಭಾಗ್ಯ ಯೋಜನೆನ ಮುಖ್ಯವಾಗಿ ನಾವು ಅಳವಡಿಸ ಅಂದ್ರೆ ಉದ್ದೇಶ ಏನಪ್ಪ ಅಂತಂದ್ರೆ ರಾಜ್ಯದ ಒಂದು ಮಳೆಯಾಶ್ರಿತ ಕೃಷಿಯನ್ನ ಸುಸ್ಥಿರ ಕೃಷಿಯನ್ನಾಗಿ ಮಾಡ್ತಕ್ಕಂಥದ್ದು. ಮತ್ತೆ ಈ ಇದರಲ್ಲಿ ಕೃಷಿ ಹೊಂಡ ಒಂದು ಘಟಕ ಆಗಿರೋದ್ರಿಂದ ಅದರಲ್ಲಿ ಪಾಲಿ ಲೈನಿಂಗ್ ಅಂದ್ರೆ ಪಾಲಿಥಿನ್ ಹೊದಿಕೆ ನಾವು ಅದನ್ನ ಅಳವಡಿಸಿಕೊಳ್ಳೋದ್ರಿಂದ ಅದರಲ್ಲಿ ನೀರಿನ ಸಂಗ್ರಹಣೆ ಮಾಡ್ತೀವಿ. ಆ ನೀರಿನ ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನ ಉಪಯುಕ್ತವಾಗಿ ನಾವು ರಕ್ಷಣಾತ್ಮಕ ಒಂದು ನೀರಾವರಿಯಾಗಿ ನಾವು ಬೆಳೆಗಳಿಗೆ ಬಳಸಬಹುದು. ಒಂದು ಕರೆ ಇದೆ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ನಾವು ವಿಜಯಪುರ ಜಿಲ್ಲೆ. ಆಯ್ತು, ಹೆಸರೇಳಿ, ಕೇಳ್ತಾ ಇದೆ. ಹೆಸರು ಕಲ್ಲಪ್ಪ ಬಸಪ್ಪಸ್ವಾಮಿ. ಕೇಳಿ ತಳವಾರ ಅವರು, ಪ್ರಶ್ನೆ ಕೇಳಿ. ಸಾಹೇಬ್ರೆ, ನಾವು ಈಗ 2 acres 15 gunte ತೋಟ ಇದೆ, ಮತ್ತು ಈಗ ನಾವು ಹೊಂಡ 70x70 ದೊಡ್ಡ ರೀತಿ ನಾವು ಮಾಡ್ಕೋಬಹುದ? ಅಷ್ಟು ಸೈಜ್ ಹೊಂಡ ಮಾಡ್ಕೋಬೇಕು ಅಂತೀರಿ? ಮಾಡ್ಕೋಬಹುದು. ಕಲಪ ಅವರೇ, ಇದರಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಗರಿಷ್ಠ ಒಂದು ಅಳತೆ ಅಂತಂದ್ರೆ 21x21x3 meter. ಮೀಟರ್ ಅಂತಂದ್ರೆ ನೀವು ಅಡಿಗಳಿಗೆ ಲೆಕ್ಕ ಹಾಕಿದ್ರೆ ನಿಮಗೆ ಒಂದು 60 meter ವರ್ಗೂನು 60 feet ವರ್ಗೂನು ಒಂದು ಇದರಲ್ಲಿ ಮಾಡ್ಕೋಬಹುದು. ಅದೇ ಗರಿಷ್ಠ. ಹಲೋ ಕಲಪ ಅವರು, ಕರೆ ಕಟ್ ಆಗಿದೆ ಅನ್ಸ್ತದೆ. ಈಗ ಇದೊಂದು ಹಲೋ ಉದ್ದೇಶ ಕೇಳ್ತಾ ಇದ್ವಿ ನಾವು. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶ ಅಂತ ಅಂದ್ರೆ ಇಲ್ಲಿ ನಾವು ಮಳೆ ಬಂದಿರತಕ್ಕಂತ ಒಂದು ಸಮಯದಲ್ಲಿ ನೀರನ್ನ ಶೇಖರಣೆ ಮಾಡಿ ಅದನ್ನ ನಾವು ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥದ್ದು, ಅದನ್ನ ರಕ್ಷಣಾತ್ಮಕ ಒಂದು ನೀರಾವರಿಯಾಗಿ ನಾವು ಅದನ್ನ ಬಳಸ್ತಕ್ಕಂಥದ್ದು. ನಮಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನ ಉಪಯೋಗಿಸೋದ್ರಿಂದ ಬೆಳೆಗಳ ಒಂದು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ನಾವು ಈ ಒಂದು ಅಧ್ಯಯನದ ಪ್ರಕಾರ ಒಂದು 20-30% ವರೆಗೂ ಇಳುವರಿ ಜಾಸ್ತಿ ಆಗಿರತಕ್ಕಂಥ ನಿದರ್ಶನ ಇದೆ. ಇದು ಮುಖ್ಯ ಉದ್ದೇಶ ಆಗಿದೆ. ಈಗ ಇವು ಯೋಜನೆಯ ವ್ಯಾಪ್ತಿ ಎಷ್ಟರ ಮಟ್ಟಿಗಿದೆ ಮೇಡಮ್ ಈಗ ರಾಜ್ಯದಲ್ಲಿ? ಮೊದಲು ಈಗ 2023-24 ಸಾಲಿನಲ್ಲಿ ಕಳೆದ ವರ್ಷದಲ್ಲಿ ನಾವು 24 ಜಿಲ್ಲೆಗಳಲ್ಲಿ ಮಾತ್ರ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ವಿ. ಈಗ ಪ್ರಸ್ತುತ ವರ್ಷದಲ್ಲಿ ಎಲ್ಲಾ ರೈತರ ಎಲ್ಲಾ ಪ್ರದೇಶದ ರೈತರಿಂದ ಬೇಡಿಕೆ ಬಂದಿರುವ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನ ಎಲ್ಲಾ ಜಿಲ್ಲೆಗಳು ಎಲ್ಲಾ ತಾಲೂಕುಗಳು. ಹೌದು, ತುಂಬಾ ಸಂತೋಷ. ಎಲ್ಲಾ ರೈತರು ಇದನ್ನ ಇದರ ಪ್ರಯೋಜನ ಪಡ್ಕೋಬಹುದು. ಹೌದು, ಕರಾವಳಿ ಮಲೆನಾಡು ಒಳಗೊಂಡಂತೆ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಮೇಡಮ್ ಅವರೇ, ಈಗ ಕೃಷಿ ಭಾಗ್ಯ ಯೋಜನೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಯಾಕಂದ್ರೆ ನೀರಿನ ಲಭ್ಯತೆ ತುಂಬಾ ಕಡಿಮೆ ಇದ್ದಾಗ ಈ ಒಂದು ಯೋಜನೆ ಎಲ್ಲರಿಗೂ ಉಪಯೋಗ ಬರುತ್ತೆ. ಬೆಳೆ ಬೆಳಿಬಹುದು, ತೋಟಗಾರಿಕೆ ಬೆಳೆ ಬೆಳಿಬಹುದು, ಅಥವಾ ಮತ್ತೆ ಯಾವ್ದಾದ್ರು ಅರಣ್ಯ ಬೆಳೆಗಳನ್ನು ಕೂಡ ಬೆಳಿಬಹುದು. ನೀರಿನ ಅವಶ್ಯಕತೆ ಇದ್ದಾಗ ನೀರು ಸಂಗ್ರಹಣೆ ಮಾಡಿಕೊಂಡಾಗ ಇದ್ರ ಉಪಯೋಗ ಮಾಡ್ಕೋಬಹುದು. ಅಲಭ್ಯತೆ ಉಂಟಾದಾಗ ಈ ಲಭ್ಯತೆ ನೀರನ್ನ ಬಳಸ್ಕೋಬಹುದು. ಹೌದು. ಈಗ ಯಾವ್ಯಾವ ತರದ ಈ ಒಂದು ಘಟಕ ಸ್ಥಾಪಿಸಬೇಕಾದ್ರೆ ರೈತರಿಗೆ ಏನೇನು ಸಹಾಯಧನ ಸಿಗ್ತದೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯಡಿ? ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಮೇಡಮ್ ಅವರೇ. ಕೃಷಿ ಭಾಗ್ಯ ಅದಕ್ಕಿಂತ ಪೂರ್ವದಲ್ಲಿ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ಹೆಸರು ಹೇಳಿ ಅಲ್ಲಿಂದ. ಹಲೋ. ಹೆಸರು ಹೇಳಿ. ಹೆಸರು ಆಯ್ತು, ಅದೇ ನೀವು ಅವಾಗ ಕೇಳಿದ್ರಿ, ಕೇಳಿ ಪ್ರಶ್ನೆಯನ್ನು ಮುಗಿಸ್ರಿ. ಈಗ ನಮ್ಗೆ ಸಣ್ಣ ಸೈಜ್ ನಾವು ಈಗ 12x12 meters ಅದು ಸೈಜ್ ಮಾಡ್ಕೋಬಹುದ್ರಿ? ಸಣ್ಣ ಸಣ್ಣ ಹೊಂಡ. ಹೌದು, ಮಾಡ್ಕೋಬಹುದು ಮಾಡ್ಕೋಬಹುದು. ಈಗ ಇದರಲ್ಲಿ 10x10x3 meters ಇರತಕ್ಕಂತ ಕೃಷಿ ಹೊಂಡ ಚಿಕ್ಕ ಅಳತೆ, ಅದ್ರ ನಂತರ 12x12x3 meters ಇರತಕ್ಕಂತ ಅಳತೆ ಇದೆ, ಅದರ ನಂತರ 15x15x3 ಇದೆ, 18x18x3 meters ಇರತಕ್ಕಂತ ಅಳತೆ ಇದೆ. ಗರಿಷ್ಠ ಅಳತೆ ಅಂತಂದ್ರೆ 21x21x3 meters ಇರತಕ್ಕಂತ ಅಳತೆ ಇರತಕ್ಕಂತದ್ದು. ಇದರಲ್ಲಿ ಯಾವುದು ಅಳತೆ ಬೇಕಾದ್ರೂ ತಾವು ಮಾಡ್ಕೋಬಹುದು. ಇದನ್ನ ನೀವು ನಿಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸಿದ ನಂತರ ಅವರು ನಮ್ಮ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಆ ಪ್ರದೇಶದಲ್ಲಿ ಕೃಷಿ ಹೊಂಡ ರಚನೆ ಮಾಡೋದಕ್ಕೆ ಅದು ಸೂಕ್ತ ಆಗಿದೆಯಾ ಇಲ್ವಾ ಅಂತ ಅವರೊಂದು ನೋಡಿ ಬರ್ತಾರೆ. ಅದು ನೋಡಿ ಅವರು ನಿಮಗೆ ಒಂದು ಸ್ಯಾಂಕ್ಷನ್ ಆರ್ಡರ್ ಕೊಡ್ತಾರೆ, ಕಾರ್ಯಾದೇಶ ಕೊಡ್ತಾರೆ. ತದನಂತರ ತಾವು ನಿರ್ಮಾಣ ಮಾಡ್ಕೋಬಹುದು. ಇದರಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡೋದ್ರ ಜೊತೆಗೆ ಒಂದು 100 meters ಅವ್ರಿಗೆ ಬದು ಕೂಡ ಮಾಡಬೇಕಾಗತ್ತೆ. ಸೊ ಇವೆರಡು ನೀವು ಮೊದಲನೇದಾಗಿ ಮಾಡಿಕೊಂಡು ತದನಂತರ ಅದಕ್ಕೆ ಪಾಲಿಥೀನ್ ಹೊದಿಕೆನ ಮಾಡ್ಕೋಬಹುದು. ನಿಮ್ದು ಕಪ್ಪು ಮಣ್ಣಾಗಿದ್ರೆ ಪಾಲಿಥೀನ್ ಹೊದಿಕೆ ಕಡ್ಡಾಯ ಇರೋದಿಲ್ಲ. ನಿಮಗೆ ಬೇಕಾದ್ರೆ ಅದನ್ನ ಹಾಕೋಬಹುದು, ಇಲ್ಲ ಅಂತ ಅಂದ್ರೆ ಅದನ್ನ ಹೊರತುಪಡಿಸಿ ನೀವು ನಿರ್ಮಾಣ ಮಾಡ್ಕೋಬಹುದು. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಕಲೆಪ್ಪ ಅವರೇ. ಮೇಡಮ್ ಅವರೇ, ಈಗ ನಾವು ಸಹಾಯಧನದ ಬಗ್ಗೆ ಹೇಳ್ತಾ ಇದ್ವಿ. ಈ ಒಂದು ಕೃಷಿ ಭಾಗ್ಯ ಯೋಜನೆಯಡಿ ಯಾವ ತರದ ಸಹಾಯಧನ ಸಿಗ್ತದೆ ಸಾಮಾನ್ಯ ವರ್ಗದವರಿಗೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತ ಬಾಂಧವರಿಗೆ? ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು 6 ಘಟಕಗಳನ್ನ ಪ್ಯಾಕೇಜ್ ರೂಪದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ರೈತರಿಗೆ ತಿಳಿಸ್ತಾ ಇದ್ದೀವಿ. ಈ ಪ್ಯಾಕೇಜ್ ರೂಪದಲ್ಲಿ 6 ಘಟಕ ಅಂತಂದ್ರೆ ಕೃಷಿ ಬದು ನಿರ್ಮಾಣ ಅನ್ನೋದು ಒಂದು ಘಟಕ, ಕೃಷಿ ಹೊಂಡ ಅನ್ನೋದು 2ನೇ ಘಟಕ. ಅದನ್ನ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ಮೇಲೆ ನೀರು ಹಿಂಗದಂತೆ ಅದನ್ನ ತಡೆಯೋದಕ್ಕೆ ಪಾಲಿಥೀನ್ ಹೊದಿಕೆ ಒಂದು ಘಟಕ. ಅದ್ರ ಮೇಲೆ ನಾವು ಕೃಷಿ ಹೊಂಡದಲ್ಲಿ ಪಾಲಿಥೀನ್ ಹೊದಿಕೆ ಅಳವಡಿಸತಕ್ಕಂತ ರೈತರದ್ದು ಇದರಲ್ಲಿ ಏನು ಅವಘಡ ಆಗಬಾರದು ಅಂತ ಅನ್ಬಿಟ್ಟು ಸುತ್ತ ಬೇಲಿ ನಿರ್ಮಾಣ ಮಾಡತಕ್ಕಂಥದ್ದು, ಮತ್ತೆ ಇದು ನೀರಿನ ಸಂಗ್ರಹಣೆ ಆಗಿರತಕ್ಕಂತ ನೀರನ್ನ ಮೇಲೆತ್ತೋದಕ್ಕೆ ಡೀಸೆಲ್ ಪಂಪ್ ಸೆಟ್, ಅದ್ರ ಜೊತೆಗೆ ಸೂಕ್ಷ್ಮ ನೀರಾವರಿ ಘಟಕ. ಈ 6 ಘಟಕಗಳನ್ನ ಕೃಷಿ ಭಾಗ್ಯ ಯೋಜನೆ ಒಳಗೊಂಡಿರುತ್ತದೆ. ಇದರಲ್ಲಿ ಸಹಾಯಧನ ಅಂತ ನಾವು ಬಂದಾಗ ಏನು ಸುತ್ತ ಬೇಲಿ ಬಿಟ್ಟು ಎಲ್ಲಾ ಒಂದು ಘಟಕಗಳಿಗೂ ಕೂಡ ಶೇಕಡ 80%-90% ವರೆಗೂ ಸಹಾಯಧನ ಇರುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ 80% ಅವರಿಗೆ ನಾವು ಸಹಾಯಧನ ಕೊಡ್ತೀವಿ, ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ವರೆಗೂ ಕೊಡ್ತೀವಿ. ಸೂಕ್ಷ್ಮ ನೀರಾವರಿ ಘಟಕ ಅಂದ್ರೆ ಎಲ್ಲರಿಗೂ ಕೂಡ 90% ಇದ್ದೇ ಇದೆ. ಅದ್ರ ಜೊತೆಗೆ ಬೇಲಿ ನಿರ್ಮಾಣ ಮಾಡಬೇಕಾದ್ರೆ ಮಾತ್ರ ಅದಕ್ಕೆ ಶೇಕಡ ಅವ್ರದ್ದು ಏನು ವೆಚ್ಚ ಆಗಿರುತ್ತೆ ಅದ್ರದ್ದು ಅಂದಾಜು ಪತ್ರಿಕೆ ನಾವು ರಚನೆ ಮಾಡಿ ಕೊಟ್ಟಿದೀವಿ. ಅದ್ರ ಪ್ರಕಾರ 40% ಅವ್ರಿಗೆ ಸಾಮಾನ್ಯ ವರ್ಗದ ರೈತರಿಗೆ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ 50% ಅಷ್ಟು ನಾವು ಸಹಾಯಧನ ಕೊಡ್ತೀವಿ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ, ಹೆಸರು ಹೇಳಿ ಅಲ್ಲಿಂದ. ಹಲೋ, ನಮಸ್ಕಾರ ಸರ್. ತಮ್ಮನ ಮೈಸೂರಿಂದ ತಮ್ಮನ ತಳವಾರ್. ಕೇಳಿ, ಪ್ರಶ್ನೆ ಕೇಳಿ. ಸರ್, ಈ ಕೃಷಿ ಭಾಗ್ಯ ಯೋಜನೆ ಪಡಿಬೇಕಾದ್ರೆ ಏನೇನು ದಾಖಲೆಗಳು ಕೊಡಬೇಕು? ಹೇಳ್ತಾರೆ ಹೇಳ್ತಾರೆ, ಸ್ಯಾಂಕ್ಷನ್ ಆಗತ್ತೆ. ಆಯ್ತು ಆಯ್ತು, ಹೇಳ್ತಾರೆ. ಸರ್ಕಾರ ಕಡೆಯಿಂದ ಏನಾದ್ರು ಬಂದು ಅವರೇ ಕೃಷಿ ಹೊಂಡ ರೆಡಿ ಮಾಡಿ ಕೊಡ್ತಾರ? ಹೇಗೆ ಏನ್ ದಾಖಲೆ ಬಗ್ಗೆ ಹೇಳಿ. ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ನೀವು ದಾಖಲೆ ಸಲ್ಲಿಸೋದಕ್ಕೆ ಅಂತ ಏನಿರಲ್ಲ. ಯಾಕಂದ್ರೆ ನಿಮ್ಗೆ ಈಗ ನಮ್ಮ ಇಲಾಖೆಯಿಂದ ಫ್ರೂಟ್ ID ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಅದು ನಿಮ್ಮ ಒಂದು ಎಲ್ಲಾ ಒಂದು ಲ್ಯಾಂಡ್ ಡೀಟೇಲ್ಸ್ ಇರುತ್ತೆ, ಅದರಲ್ಲಿ ಜಮೀನು ಎಷ್ಟಿದೆ ಅಂತ ಇರುತ್ತೆ, ಅದ್ರದ್ದು ಎಲ್ಲಾ ದಾಖಲಾತಿ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮ್ಮಲ್ಲಿ ಈಗಾಗಲೇ ಅದನ್ನ ರಚನೆ ಅಂದ್ರೆ ಬೇರೆ ಯಾವುದೇ ಸ್ಕೀಮ್ ಅಲ್ಲಿ ನೀವು ಯೋಜನೆಗಳಿಂದ ನೀವು ಸಹಾಯಧನ ಪಡೆದಿಲ್ಲ ಅನ್ನೋದು ಒಂದು ಅವರಿಗೆ ನಿರಪೇಕ್ಷಣಾ ಪತ್ರ ಬೇಕಾಗತ್ತೆ, NOC ಬೇಕಾಗತ್ತೆ. ಸೊ ಅದನ್ನೊಂದು ನಿಮ್ ಕಡೆಯಿಂದ ತೋರಿಸ್ಕೊಂತಾರೆ, ಇಲ್ಲ ನಮ್ಮ ಇಲಾಖೆ ವತಿಯಿಂದನೇ ಅದನ್ನ ಪರಿಶೀಲನೆ ಮಾಡಿ ಅದನ್ನ NOC ತಗೊಂತಾರೆ. ಅಷ್ಟು ಮಾತ್ರ ದಾಖಲೆ ಸಾಕು. ಇದ್ರ ನಂತರ ಈಗ ನೀವು ನಿರ್ಮಾಣ ಮಾಡಬೇಕು ಅಂತಂದ್ರೆ ನಾವು ರೈತರಿಗೇನೆ ಹೇಳಿದೀವಿ, ನೀವೇ ನಿರ್ಮಾಣ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ನಿಮ್ಗೆ ಅಳತೆ ಯಾವ ರೀತಿ ಬರಬೇಕು ಅಂತ ನಮ್ಮ ಅಧಿಕಾರಿಗಳು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ, ಆದ್ರೆ ನಿರ್ಮಾಣ ಮಾಡತಕ್ಕಂತ ಜವಾಬ್ದಾರಿ ತಮ್ದೇನೆ. ನೀವು ನಿರ್ಮಾಣ ಮಾಡಿದಾದ್ಮೇಲೆ ಅವರು ಕರೆಕ್ಟ್ ಆಗಿ ಅಳತೆ ಇದೆಯಾ ಅಂತ ಎಲ್ಲ ನೋಡಿ ನಿಮ್ಗೆ ಸಹಾಯಧನನ ವರ್ಗಾವಣೆ ಮಾಡ್ತಾರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ದಾಖಲೆ ಬಗ್ಗೆ ಹೇಳ್ತಾ ಇದ್ವಿ, ಇನ್ನು ಸ್ವಲ್ಪ ಮಾಹಿತಿ ಏನೇನ್ ಬೇಕಾಗಬಹುದು? ರೈತರ ಅರ್ಜಿ, ರೈತರ ಭಾವಚಿತ್ರ ಈ ತರ ಏನ್ ಬೇಕಾಗತ್ತ? ರೈತರ ಭಾವಚಿತ್ರ ಒಂದ್ ಬೇಕಾಗತ್ತೆ, ಮತ್ತೆ ಅರ್ಜಿ ನಾವು ಈಗಾಗಲೇ ಮುದ್ರಿತ ಅರ್ಜಿನ ಎಲ್ಲ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅದನ್ನ ಇಟ್ಟಿದೀವಿ. ಆ ಒಂದು ಮುದ್ರಿತ ಅರ್ಜಿನಲ್ಲಿ ಅವರು ಅವ್ರದ್ದು FID ಏನಿದೆ, ಅವ್ರದ್ದು ಅಡ್ರೆಸ್ ಅದೆಲ್ಲಾನು ಕೂಡ ಒಂದು ದಾಖಲಾತಿ ಅಂದ್ರೆ ಅದರಲ್ಲಿ ಅರ್ಜಿನಲ್ಲಿ ತುಂಬಿಸಿಕೊಟ್ಟು, ಮತ್ತೆ ಬೇರೆ ಇಲಾಖೆನಲ್ಲಿ ಈಗಾಗಲೇ ಸೌಲಭ್ಯ ಪಡೆದಿಲ್ಲ ಅನ್ನೋದಕ್ಕೆಲ್ಲ ಒಂದು ಸಹಿ ಮಾಡಿಕೊಟ್ರೆ ಅದು ಅರ್ಜಿ ಸಲ್ಲಿಸ್ದಂಗ ಆಗುತ್ತೆ. ಹಲೋ, ಹೆಸರು ಹೇಳಿ, ಎಲ್ಲಿಂದ? ಹಲೋ, ನಮಸ್ಕಾರ ಸರ್, ನಾ ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕ್ ಲಕ್ಷಾಣಿಪ್ಲೆ ಆಗಿರತಿ ಮಲ್ಲನಗೋಡ್ ಪಾಟೀಲ್ ಮಾತಾಡೋದ್ರಿ ಸರ್. ಕೇಳಿ ಅಮ್ಮ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್ ಅವರ. ನಮಸ್ತೆ, ಹೇಳಿ ಭಾಗಿರತಿ ಅವರೇ. ಹಲೋ ರೀ ಮೇಡಮ್ ಅವ್ರ, ನಮ್ ತಾಯಿ ಹೆಸರ್ಲೆ 4 ಎಕರೆ 20 ಗುಂಟೆ ಜಮೀನ್ ಐತಿ ಮೇಡಮ್ ಅವ್ರೆ, ನಾವ್ ಒಂದ್ ಹೊಂಡ ಮಾಡ್ಕೋಬೇಕಲ್ಲತೀವ್ರಿ 18x18. ಹೌದು, ಆಗತ್ತೆ. ಕನಿಷ್ಠ 1 ಎಕರೆ ಇರತಕ್ಕಂತ ರೈತರು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು. 1 ಎಕರೆಗಿಂತ ಕಡಿಮೆ ಇರತಕ್ಕಂತವ್ರು ಅರ್ಹತೆ ಹೊಂದಿರೋದಿಲ್ಲ. ಅದು ಬಿಟ್ರೆ ನೀವು 4 ಎಕರೆ 20 ಗುಂಟೆ ಇರೋದ್ರಿಂದ ತಾವು ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸಿ ನಿರ್ಮಾಣ ಮಾಡ್ಕೋಬಹುದು. ಹೌದು, ಮಾಡ್ಕೋಬಹುದು, ಮಾಡ್ಕೋಬಹುದು. ಹೌದು, ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿ ಅವರು ತಮ್ಮ ಹೊಲಕ್ಕೆ ಭೇಟಿ ನೀಡ್ತಾರೆ, ಅಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ಸೂಕ್ತತೆ ಇದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡ್ತಾರೆ. ತದನಂತರ ನಿಮ್ಗೆ ಕಾರ್ಯಾದೇಶ ಕೊಟ್ಟು ನೀವು ನಿರ್ಮಾಣ ಮಾಡೋದಕ್ಕೆ ಅವರು ಆದೇಶ ಕೊಡ್ತಾರೆ. ಹೌದ್ರಿ, ನಿಮ್ಗೆ 80% ಸಬ್ಸಿಡಿ ಇರುತ್ತೆ. ನಮಸ್ಕಾರ ಭಾಗ್ಯರತ್ ಅವರೇ. ಮೇಡಮ್, ಈಗಾಗಲೇ ರೈತರು ಇತರೆ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಿಸಿಕೊಂಡಲ್ಲಿ ಆ ರೈತರಿಗೆ ಉಳಿದ ಘಟಕ ಪಡೀಲಿಕ್ಕೆ ಅಥವಾ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಉಂಟಾ? ಇಲ್ಲ, ಇಲ್ಲ. ಇದರಲ್ಲಿ ಕೃಷಿ ಹೊಂಡನೇ ಮುಖ್ಯ ಒಂದು ಘಟಕ ಆಗಿರೋದ್ರಿಂದ ಇತರೆ ಯೋಜನೆಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಿದ್ರೆ ಈ ಯೋಜನೆಯಲ್ಲಿ ಸಹಾಯಧನ ಪಡೆಯೋದಕ್ಕೆ ಅವರು ಅರ್ಹರಿರೋದಿಲ್ಲ. ಆಮೇಲೆ ಮೇಡಮ್, ಈಗ ಈ ಒಂದು ಯಾವ್ಯಾವ ಅಳತೆ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಳ್ಳಬಹುದಾಗಿದೆ ನಮ್ಮ ರೈತರು, ಅದರ ಬಗ್ಗೆ ಹೇಳಿ ಸ್ವಲ್ಪ. ತಮ್ಮ ಜಮೀನ್ ಎಷ್ಟಿದೆ ಅಂತ ಅವರು ಪರಿಶೀಲನೆ ಮಾಡಿ ಅವರ ಒಂದು ಜಮೀನಿನ ಒಂದು ಅಳತೆ ಪ್ರಕಾರ ಅವರು 10x10x3 ಇರತಕ್ಕಂತ ಕನಿಷ್ಠ ಅಳತೆ ಇರತಕ್ಕಂತದ್ರಿಂದ ಹಿಡಿದು 12x12, 15x15 ಮತ್ತೆ ಆಳ ಎಲ್ಲದಕ್ಕೂ 3 ಮೀಟರ್ ಇರುತ್ತೆ. ಸೊ 18x18 ಮತ್ತೆ 21x21 ಇರತಕ್ಕಂತ ಕೃಷಿ ಹೊಂಡನ ನಿರ್ಮಾಣ ಮಾಡ್ಕೋಬಹುದು. ಈ ಅಳತೆ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಡ್ತೀರಿ? ಹೌದು. ಒಂದ್ ಕರೆ ಇದೆ ನೋಡೋಣ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ. ನಮಸ್ತೆ, ನಾ ದಾವಣಗೆರೆ ಜಿಲ್ಲೆಯಿಂದ, ನ್ಯಾಮತಿಯಿಂದ. ಗೋಡಂಬಿ ಹಾಕಿದ ಸರ್ 1.5 ಎಕರೆ. ಹೆಸರು ಹೇಳಿ ಸರ್. ಅಂಪಣ್ಣ ಅಂತ. ಕೇಳಿ, ಅದು 1.5 ಎಕರೆ ಇದೆ ನಮಗೆ. ಅವ್ರು 1.5 ಎಕರೆ ಬರಲ್ಲ, 1 ಹೆಕ್ಟೇರ್ ಇರಬೇಕು ಅಂತ ಹೇಳಿದ್ರಿ ಕೇಳಿದಕ್ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ. ಅಂದ್ರೆ ನಿಮ್ದು 1.5 ಎಕರೆ ಬೇರೆ ಬೇರೆ ಕಡೆ ಇದೆಯಾ ಅಥವಾ ಒಂದೇ ಕಡೆ? ಒಂದೇ ಕಡೆ ಅಂದ್ರೆ ನೀವು ಅರ್ಹರಿದ್ದೀರಾ? 1 ಎಕರೆ ಇದ್ರು ಅರ್ಹ. 1 ಎಕರೆ ಇದ್ರೆ ಅರ್ಹರಿದ್ದಾರೆ. ಸರಿ, ಆಯ್ತು, ಓಕೆ, ಧನ್ಯವಾದ. ಧನ್ಯವಾದಗಳು. ಈಗ ಈಗ ಈ ಒಂದು ಸದರಿ ಯೋಜನೆ ಬಗ್ಗೆ ನಾವು ಮಹತ್ವವನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಮೇಡಮ್ ಅವರೇ. ಈಗ 2023-24 ಸಾಲಿನಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯಡಿ ಎಷ್ಟು ಪ್ರಗತಿ ಸಾಧಿಸಲಾಗುತ್ತೆ ನಮ್ಮ ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅಂದ್ರೆ ರಾಜ್ಯಾದ್ಯಂತ 24 ಜಿಲ್ಲೆಗಳಲ್ಲಿ ನಾವು ಕಳೆದ ವರ್ಷ ಒಂದು ಅನುಷ್ಠಾನ ಮಾಡಿದ್ವಿ. ಆ ಒಂದು 24 ಜಿಲ್ಲೆಗಳಲ್ಲಿ 6,600 ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಆ ಒಂದು ರೈತರಿಗೆ ಈಗ ಪ್ರಸ್ತುತ ವರ್ಷದಲ್ಲಿ ಇನ್ನ ಹೆಚ್ಚಿನ ಒಂದು ಸುಮಾರು 13,000 ಹೊಂಡ ಮಾಡೋದಕ್ಕೆ ಅವಕಾಶ ಇದೆ ರಾಜ್ಯಾದ್ಯಂತ. ಅಷ್ಟು ಒಂದು ಕರೆ ಇದೆ ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ ಸರ್, ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜರೆ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಕೇಳಿ, ಪ್ರಶ್ನೆ ಕೇಳಿ. ಸರ್ ಪಟೇಲ್ ಅಂತ ನಾನು. ಸರ್ ಮತ್ತೆ ನಿಮ್ಗೆ ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಮತ್ತೆ ರೂಪ ಮೇಡಮ್. ಈಗ ಕೃಷಿ ಭಾಗ್ಯ ಯೋಜನೆ ಅಂತ ಸರ್ಕಾರ ಜಾರಿಗೆ ತಂದಿದೆಯಲ್ಲ. ಹೌದು. ಇದರಲ್ಲಿ ರೈತರಿಗೆ ಇರುವ ಯೋಜನೆಗಳು ಏನೇನು? ಆಮೇಲೆ ಎರಡನೇ ಪ್ರಶ್ನೆ, ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೋತೀವಲ್ಲ ರೈತರು, ನಾವು ನಮ್ಮ ಒಂದು ಹೆಕ್ಟರ್ ಎಷ್ಟಿರಬೇಕು ನಮ್ಮ ಹೊಲ ಅಥವಾ ಗದ್ದೆ ಅಂತ ಕೇಳ್ತಾ ಇದ್ದೀನಿ. ಎರಡು ಪ್ರಶ್ನೆ. ಎರಡಕ್ಕೂ ಉತ್ತರ ಕೊಟ್ಟಿದ್ದಾರೆ, ಈಗ ಮತ್ತೆ ಹೇಳ್ತಾರೆ ಬಿಡಿ. ಸರ್ ಕೊಡಿ ಕೊಡಿ, ನಾವು ಕೇಳಿರ್ಲಿಲ್ಲ ನಡುವೆ ಅದಕ್ಕೆ. ತಾವು ಈ ಒಂದು ಎಕರೆ ಪ್ರದೇಶದಲ್ಲಿರತಕ್ಕಂತ ಎಲ್ಲಾ ರೈತರನ್ನು ಇದನ್ನ ನೀವು ನಿರ್ಮಾಣ ಮಾಡ್ಕೋಬಹುದು. ಮತ್ತೆ ಕೇಳಿಸ್ತಾ ಇದ್ದೀರಾ? ಓಕೆ, ಒಂದು ಎಕರೆ ಇರತಕ್ಕಂತ ಎಲ್ಲಾ ರೈತರು ಕೂಡ ನಿರ್ಮಾಣ ಮಾಡ್ಕೋಬಹುದು. ಮತ್ತೆ ಅಳತೆ, ಎರಡನೇ ಪ್ರಶ್ನೆ ಅಳತೆ ಕೇಳಿದ್ದಲ್ಲ, ಎಷ್ಟು ಎಕರೆ ಇರಬೇಕು? ಎಷ್ಟು ಒಂದು ಎಕರೆ ಮಾಡ್ಕೋಬಹುದು. ಎರಡನೇ ಪ್ರಶ್ನೆ ತಾವು ಕೇಳಿದ್ದು. ಹಲೋ, ಇರ್ಲಿ, ಈಗ ಕಟ್ ಆಗಿದೆ ಲೈನ್. ಅವರಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ಕೇಳ್ತಾ ಇದ್ವಿ, ಈಗ ಯೋಜನೆ ಅಡಿ ಎಷ್ಟು ಪ್ರಗತಿ ಸಾಧಿಸಿದ್ವಿ ಅಂತ ನಾವು ಕೇಳ್ತಾ ಇದ್ವಿ ಮೇಡಮ್ ಅವರೇ. ಈಗ ಈ ನಾನು ಈಗ ಹೇಳಿರ್ತಕ್ಕಂಥದ್ರಲ್ಲಿ ಆಗ್ಲೇ ಕಳೆದ ವರ್ಷದಲ್ಲಿ ಸುಮಾರು 6,600 ಕೃಷಿ ಹೊಂಡಗಳನ್ನ ನಾವು ನಿರ್ಮಾಣ ಮಾಡಿದ್ವಿ. ಈ ವರ್ಷದಲ್ಲಿ ಹೆಚ್ಚಿನ ಗುರಿ ಇದೆ ನಮ್ಗೆ. ಎಲ್ಲಾ ರಾಜ್ಯಾದ್ಯಂತ ನಾವು ಅನುಷ್ಠಾನ ಮಾಡ್ತಾ ಇರತಕ್ಕಂತ ಇರೋದ್ರಿಂದ ಸುಮಾರು 13,000 ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ. ಈಗ ಪ್ರಸ್ತುತ ಹಂತದಲ್ಲಿ ಏನಾಗ್ತಾ ಇದೆ, ರೈತರು ಈಗ ಮೊದಲನೇ ಒಂದು ಖರೀಫ್ ಅಂದ್ರೆ ನಮ್ಗೆ ಮುಂಗಾರು ಬೆಳೆಗಳು ಕಟಾವ್ ಆಗಿರೋದ್ರಿಂದ ಈಗ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶ ಇದೆ. ಈಗ ಜ್ಯೇಷ್ಠತೆ ಆಧಾರದ ಮೇಲೆ ನಾವು ಇವ್ರನ್ನ ಪರಿಗಣಿಸ್ತಾ ಇರೋದ್ರಿಂದ ಅವರು ಕೂಡಲೇ ಅರ್ಜಿ ಸಲ್ಲಿಸಿ ಅದರಿಂದ ಸವಲತ್ತಿನ ಪಡಿಬಹುದು. ಹೆಸರು ಹೇಳಿ, ಎಲ್ಲಿಂದ? ನಿಮ್ಮ ರೇಡಿಯೋ ಸೆಟ್ ಅನ್ನು ದೂರ ಇಟ್ಟು ಮಾತಾಡಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ, ನಾವು ಗುಡ್ಲಪಟ್ಟಿ ತಾಲೂಕು ಚನ್ನಡ್ರಳ್ಳಿ. ಹೆಸರು? ಮಹೇಶ್ ಅಂತ. ಕೇಳಿ ಮಹೇಶ್ ಅವ್ರೆ. ಸರ್, ಈ ಕೃಷಿ ಭಾಗ್ಯಗಳು ಸರ್ಕಾರದಿಂದ ದೊರೆಯತಕ್ಕಂತ ಸರಿ, ಆದ್ರೆ ಇದಕ್ಕೇನಾದ್ರು ಕಾಲಮಿತಿ ಇದೆಯಾ ಅಥವಾ ಯಾವ್ಯಾವ ಟೈಮ್ ಅಲ್ಲಿ ತಗೋಬೇಕು ಅಂತ, ಅಥವಾ ವರ್ಷ ಪೂರ್ತಿ ಇರುತ್ತೆ? ಹೆಂಗೆ ವರ್ಷ ಪೂರ್ತಿ ಇರುತ್ತೆ ಈ ಒಂದು ಯೋಜನೆ? ವರ್ಷ ಪೂರ್ತಿ ಇರುತ್ತೆ. ತಾವು ಅರ್ಜಿ ಕೂಡಲೇ ಅರ್ಜಿ ಸಲ್ಲಿಸ್ರಿ, ಯಾಕಂದ್ರೆ ಇದು ಒಂದು ಜ್ಯೇಷ್ಠತೆ ಆಧಾರದ ಮೇಲೆ ನಾವು ರೈತರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವ್ಯಾಪ್ತಿನಲ್ಲಿ ಅಂದ್ರೆ ರೈತ ಸಂಪರ್ಕ ಕೇಂದ್ರ ಅಥವಾ ಒಂದು ಜಿಲ್ಲೆಗೆ ನಾವು ಒಂದು ಗುರಿ ಅಂತ ಕೊಟ್ಟಿರ್ತೀವಿ. ಆ ಗುರಿಗೆ ಎಷ್ಟು ಜನ ರೈತರು ಬರ್ತಾರೋ ಅದನ್ನ ನಿರ್ಮಾಣ ಮಾಡ್ತೀವಿ. ಮತ್ತೆ ಈ ಕೃಷಿ ಭಾಗ್ಯಗಳನ್ನು ಪಡಿಬೇಕಾದ್ರೆ ಏನಾದ್ರು ರೈತರಿಗೆ ಮಾನದಂಡಗಳಿದೆಯಾ? ಕನಿಷ್ಠ 1 ಎಕರೆ ಅಂತ ಮಾನದಂಡ ಬಿಟ್ರೆ ಇನ್ನ ಬೇರೆ ಯಾವುದೇ ಒಂದು ಮಾನದಂಡ ಇಲ್ಲ. ನಮ್ಮ ರಾಜ್ಯದ ಎಲ್ಲಾ ರೈತರು ಕೂಡ, ಆಸಕ್ತಿ ಇರತಕ್ಕಂತ ಎಲ್ಲಾ ರೈತರು ಕೂಡ ಇದನ್ನ ಮಾಡ್ಕೋಬಹುದು. ಆಗ್ಲೇ ಮತ್ತೆ ತಮ್ಗೆ ಹೇಳ್ದಂಗೆ ಬೇರೆ ಯೋಜನೆಗಳಲ್ಲಿ ನೀವೇನಾದ್ರು ಸವಲತ್ತು ಪಡೆದಿದ್ರೆ, ಕೃಷಿ ಹೊಂಡ ಈಗಾಗಲೇ ಮಾಡ್ಕೊಂಡಿದ್ರೆ ಅವರು ಅರ್ಹತೆ ಹೊಂದಿರಲ್ಲ. ಅದನ್ನ ಹೊರತುಪಡಿಸಿ ಎಲ್ಲಾ ರೈತರು ಕೂಡ ಮಾಡ್ಕೋಬಹುದು. ಮತ್ತೆ ಈ ಭಾಗ್ಯಗಳಿಗೆ ಸಂಬಂಧಪಟ್ಟಂತ ಕೆಲವು ಭಾಗ್ಯಗಳು ಯಾವ್ಯಾವ? ಇದರಲ್ಲಿ ಈಗ ನಾನು ಹೇಳಿದೆ ನಿಮ್ಗೆ 6 ಘಟಕಗಳನ್ನ ಇದು ಒಳಗೊಂಡಿರತಕ್ಕಂಥದ್ದು. ಒಂದು ನೀವು ಬದು ನಿರ್ಮಾಣ ಮಾಡ್ಕೊಳ್ಳೋದು ಒಂದು ಘಟಕ, ಕೃಷಿ ಹೊಂಡ ಮಾಡೋದು, ಕೃಷಿ ಹೊಂಡಕ್ಕೆ ನೀರು ಹಿಂಗ್ದಂಗೆ ಪಾಲಿಥಿನ್ ಹೊದಿಕೆ ಮಾಡ್ತಕ್ಕಂಥದ್ದು, ಆಮೇಲೆ ಡೀಸೆಲ್ ಪಂಪ್ ಸೆಟ್ ಮಾಡ್ತಕ್ಕಂಥದ್ದು, ಕೃಷಿ ಹೊಂಡದ ಸುತ್ತ ಬೇಲಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಮತ್ತೆ ಸೂಕ್ಷ್ಮ ನೀರಾವರಿ ಘಟಕಗಳನ್ನ ಅಳವಡಿಸತಕ್ಕಂಥದ್ದು. ಇಷ್ಟು 6 ಘಟಕಗಳನ್ನು ಕಡ್ಡಾಯ ಆಗಿರುತ್ತೆ. ತಮ್ಮಲ್ಲಿ ಯಾವ್ದಾದ್ರು ಒಂದು ಘಟಕ ಇದ್ರೆ ಅದನ್ನು ಹೊರತುಪಡಿಸಿ ನೀವು ಸವಲತ್ತಿನ ಪಡಿಬಹುದು. ಮತ್ತೆ ಇದಕ್ಕೆ ಸಹಾಯಧನ ಹೆಂಗೆ ಇರುತ್ತೆ ಮೇಡಮ್? ಸಾಮಾನ್ಯ ವರ್ಗಕ್ಕೆ, ಸಾಮಾನ್ಯ ವರ್ಗಕ್ಕೆ 80% ಸಹಾಯಧನ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಮೇಡಮ್. ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಪಂಪ್ ಸೆಟ್ ಘಟಕ ಒಂದು ಇರ್ತದೆ ಅಂತ ಇಟ್ಕೊಳ್ರಿ, ಮತ್ತೆ ಅದರ ಉಪಯೋಗ ಏನು, ಮತ್ತೆ ಯಾವ ವಿಧದ ಪಂಪ್ ಸೆಟ್ ಪಡೆಯಲಿಕ್ಕೆ ಅವಕಾಶ ಉಂಟು? ನಾವು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ರಕ್ಷಣಾತ್ಮಕ ನೀರಾವರಿಯಾಗಿ ನೀರನ್ನ ಕೃಷಿ ಹೊಂಡಲಿರ್ತಕ್ಕಂಥ ನೀರನ್ನ ಬಳಸ್ತಕ್ಕಂಥದ್ದು. ನಮ್ಗೆ ಯಾವಾಗ ಮಳೆ ಕೈ ಕೊಡುತ್ತೆ ಆ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಬಳಸೋದಕ್ಕೆ ಅನುಕೂಲ ಆಗೋ ತರ ಡೀಸೆಲ್ ಪಂಪ್ ಸೆಟ್ ಘಟಕನ ನಾವು ಇಟ್ಕೊಂಡಿದೀವಿ. ಇದನ್ನ ಈ ಘಟಕವನ್ನ 80% ನಾವು ಸಾಮಾನ್ಯ ವರ್ಗದ ರೈತರಿಗೆ ಅವರಿಗೆ ಸಹಾಯಧನ ಇಟ್ಟು ಕೊಡ್ತಾ ಇದೀವಿ. ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಸಬ್ಸಿಡಿ ಇರುತ್ತೆ. ಇದನ್ನ ಹೊರತುಪಡಿಸಿ ಯಾರಾದ್ರೂ ಬೇರೆ ರೈತರು ಸೋಲಾರ್ ಪಂಪ್ ಸೆಟ್ ಏನಾದರೂ ಅಳವಡಿಸಿಕೊಂಡಿದ್ರೆ ಅವರಿಗೆ ನಮ್ಮ ಒಂದು ಯೋಜನೆ ಮುಖಾಂತರ 30,000 ಅನುದಾನನ ಅವರಿಗೆ ಸಹಾಯಧನದ ರೂಪದಲ್ಲಿ ನಾವು ಅವರಿಗೆ ಒದಗಿಸ್ಕೊಡ್ತೀವಿ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹೆಸರೇಳಿ, ಎಲ್ಲಿಂದ ಸರ್? ನಮಸ್ತೆ. ನಮಸ್ಕಾರ ಸರ್. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕರಿಮರ ಕ್ಯಾಂಪ್ ಇಂದ ಭೀಮರಾಯಣ್ಣ ಅಂತ ಸರ್ ಮಾತಾಡೋದು. ಕೇಳಿ, ಪ್ರಶ್ನೆ ಕೇಳಿ. ಸಬ್ಸಿಡಿ ತಮಗೆ ಅಂತಂದ್ರೆ ನೀವು ಯಾವ ಅಳತೆ ನೀವು ನಿರ್ಮಾಣ ಮಾಡ್ಕೊಂತೀರಾ ಅದ್ರ ಮೇಲೆ ನಿಮ್ಗೆ ಸಬ್ಸಿಡಿ ಅಮೌಂಟ್ ನಿಮ್ಗೆ ಡಿಸೈಡ್ ಆಗುತ್ತೆ. ಸಾಮಾನ್ಯ ವರ್ಗದಲ್ಲಿ 80% ಸಹಾಯಧನ ಮಾತ್ರ, 80% ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಇರುತ್ತೆ. ಸಬ್ಸಿಡಿ ನಿಮ್ಗೆ ಅದರಲ್ಲಿ ಘಟಕಗಳನ್ನ ನೀವು ಯಾವ ತರ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದಿರುತ್ತೆ. ಈಗ ನೀವು ಘಟಕ 21x21x3 ಕೃಷಿ ಹೊಂಡ ತಗೊಂಡ್ರೆ ಅದರಲ್ಲಿ ಪಾಲಿಥಿನ್ ಒದಿಕೆ ಇರುತ್ತೆ. ಪಾಲಿಥಿನ್ ಒದಿಕೆ 250 GSM ಇರುತ್ತೆ ಮತ್ತೆ 420 GSM ಅಂತ ಇರುತ್ತೆ. ಸೊ ಅದ್ರ ಆಧಾರದ ಮೇಲೆ ನಿಮ್ಗೆ ರೈತರ ವಂತಿಕೆ ನಿಮ್ಗೆ 64,000 to 89,000 ರೈತರ ವಂತಿಕೆ ಇರುತ್ತೆ, 6 ಘಟಕಗಳನ್ನ ಒಳಗೊಂಡಂತೆ. ಅದೇ ತರ ಸಬ್ಸಿಡಿ ಬಂದ್ಬಿಟ್ಟು ಸರ್ಕಾರದಿಂದ ನಿಮ್ಗೆ ಕೊಡ್ತಕ್ಕಂಥದ್ದು 180,000 to 200,000 ಸರ್ಕಾರದ ಒಂದು ಸಬ್ಸಿಡಿ ಇರುತ್ತೆ. ನಿಮ್ದು ನೀವು ಕಡಿಮೆ 20% ನೀವು ಖರ್ಚು ಮಾಡಿದ್ರೆ, ನೀವು ಜನರಲ್ ರೈತರಾಗಿದ್ರೆ, ಸಾಮಾನ್ಯ ವರ್ಗದ ರೈತರಾಗಿದ್ರೆ, ಅದೇ ಏನಾದ್ರೂ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರಾಗಿದ್ರೆ 40,000 to 64,000 ನೀವು ರೈತರ ವಂತಿಕೆಯನ್ನು ಕೊಡಬೇಕಾಗತ್ತೆ, ಎಲ್ಲಾ ಘಟಕಗಳನ್ನು ಒಳಗೊಂಡಂತೆ. ನೀರಾವರಿ ಬೆಳೆಗಳಿಗೆಲ್ಲ ಬರುತ್ತೆ? ಹೌದು, ಎಲ್ಲಾ ಒಂದು ಅಚ್ಚುಕಟ್ಟು ಪ್ರದೇಶ ಇರಬಹುದು, ಎಲ್ಲಾರ್ಗೂ ಕೂಡ ಈ ವರ್ಷ ನಾವು ಅವಕಾಶ ಮಾಡಿಕೊಟ್ಟಿದೀವಿ. ಹೌದು, ಮಾಡಬಹುದು. ಯಾವುದೇ ಬೆಳೆಗೆ ಮಾಡಬಹುದು? ಯಾವುದೇ ಬೆಳೆಗೆ ಮಾಡಬಹುದು. ಎಲ್ಲಾ ಪ್ರದೇಶಗಳನ್ನ ಒಳಗೊಂಡಂತೆ ಈ ರಾಜ್ಯದ ಎಲ್ಲಾ ತಾಲೂಕುಗಳು ಅಚ್ಚುಕಟ್ಟು ಪ್ರದೇಶನು ಕೂಡ ಒಳಗೊಂಡಿದೆ ಇದರಲ್ಲಿ. ನಿಜವಾಗೂ ಇಲ್ಲ, ಎಲ್ಲಾರ್ಗು ಒಂದೇ ತರದ ಸಹಾಯಧನ ಇದೆ. ಎಲ್ಲಾ ರೈತರಿಗೂ 80-90% ಮಾತ್ರ ಸಹಾಯಧನ ಇರುತ್ತೆ. ಈ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್, ಏನಂತ? ಸೋಲಾರ್ ಪಂಪ್ ಸೆಟ್ ಅನ್ನ ನಮ್ಮ ಇಲಾಖೆಯಿಂದ ನಾವು ಅನುಷ್ಠಾನ ಮಾಡ್ತಾ ಇಲ್ಲ, ಆದ್ರೆ ಈ ತೋಟಗಾರಿಕಾ ಇಲಾಖೆ ಮತ್ತೆ PM ಕುಸುಮ್ ಅಂತ ಒಂದು ಯೋಜನೆ ಅಡಿಯಲ್ಲಿ ಯಾರಾದ್ರೂ ರೈತರು ಸೌಲಭ್ಯ ಪಡೆದಿದ್ದಲ್ಲಿ ಅವರಿಗೆ ನಾವು ಹೆಚ್ಚುವರಿಯಾಗಿ ಅಂದ್ರೆ ನಮ್ಮ ಇಲಾಖೆಯಿಂದ 30,000 ಅನುದಾನ ಆ ರೈತರಿಗೆ ನಾವು ಕೊಡ್ತೀವಿ. ಹಲೋ, ಹೆಸರೇಳಿ, ಎಲ್ಲಿಂದ? ನಮಸ್ಕಾರ, ಪ್ರದೀಪ್ ಕುಮಾರ್ ಅಂತ, ಚಿತ್ರದುರ್ಗದಿಂದ. ಕೇಳಿ ಪ್ರದೀಪ್ ಅವರು, ಸಂಕ್ಷಿಪ್ತವಾಗಿ ಕೇಳಿ, ಸಮಯ ಮುಗಿತಾ ಇದೆ. ಸರ್, ಅದೇ ಈಗ ಅಳತೆ ಮೇಡಮ್ ಹೇಳಿದ್ರು, ಅದು 10 to 12 ಆ ತರ ಏನಾದ್ರು ಮಾಡಕ್ ಬರುತ್ತಾ, ಇಲ್ಲ 10 to 10 ಅದೇ ಸೈಜ್ ಅಲ್ಲಿ ಮಾಡ್ಕೋಬೇಕಂತ? ಇಲ್ಲ, ನಿಗದಿತ ಅಳತೆಯನ್ನ ನಾವು ಏನು ಮಾರ್ಗಸೂಚಿನಲ್ಲಿ ತಮಗೆ ಕೊಟ್ಟಿದೀವಿ, 10x10 12x12x3 ಅದೇ ತರನೇ ಮಾಡ್ಕೋಬೇಕಾಗತ್ತೆ. ಜಾಗ ಸ್ವಲ್ಪ ನಮ್ದು ಈಗ ಪ್ಲಾಂಟೇಶನ್ ಮಾಡಿರ್ತೀವಿ, ಹಂಗಾಗಿ ಸ್ವಲ್ಪ ಒಂದು 10 ಅಡಿ ಈಗ 12 to 24 ಆತರ ಏನೋ ಮಾಡಕ್ ಬರಲ್ವಾ? ಇಲ್ಲ, ಆತರ ಅನ್ಇವನ್ ಸೈಜ್ ಅಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಸ್ವಲ್ಪ ವ್ಯತ್ಯಾಸ ಇದ್ರೆ ಮಾಡಬಹುದು, 10x10 ಜಾಗದಲ್ಲಿ 10x11 ಮಾಡ್ಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಇದ್ರೆ ನಡೆಯುತ್ತೆ, ಆದ್ರೆ ಅದ್ರ ಪ್ರಕಾರನೇ ನಿಮ್ಗೆ ಅನುದಾನ ಕೂಡ ಸಿಕ್ಕತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ನೇರ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಕಾರ್ಯಕ್ರಮ ಆಲಿಸಿದ ಎಲ್ಲ ಕೇಳುಗರಿಗೂ, ಪ್ರಶ್ನೆ ಕೇಳಿದ ಎಲ್ಲ ರೈತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ತರ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಶ್ರೀಮತಿ ರೂಪಯ್ಯನ್ ಮೇಡಮ್ ಅವರು, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ಮೇಡಮ್ ಅವರೇ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆಯೇ ನಮ್ಮ ಮುಂದಿನ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ ಇದೇ ತಿಂಗಳ 18ರಂದು ಇರುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ, ನಾನು ತಿಮ್ಮಪ್ಪ ಹೆಚ್ಚಗೌಡ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಭಾಗ್ಯ ಯೋಜನೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ತರ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಶ್ರೀಮತಿ ರೂಪಾಯಿಯನ್ ಮೇಡಮ್ ಅವರು, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ಮೇಡಮ್ ಅವರೇ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆಯೇ ನಮ್ಮ ಮುಂದಿನ ಕೃಷಿ ಇಲಾಖೆ ಪ್ರಸ್ತುತಪಡಿಸಿರುವ ನೇರ ಪ್ರಸಾರ ಕಾರ್ಯಕ್ರಮ ಇದೇ ತಿಂಗಳ 18ರಂದು ಇರುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ ನಾನು ತಿಮ್ಮಪ್ಪ ಎಚ್ ಗೌಡ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಭಾಗ್ಯ ಯೋಜನೆ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಅವರು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ನೆರವು ರಘುನಾಥ್, ತುಕಾರಾಮ್ ಚೌಹಾನ್ ಮತ್ತು ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಲಬುರಗಿ, ಸಮಯ 7:21. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಡಿವಾಳಯ್ಯ ಎಸ್ ಕೊರಳಿ ಮತ್ತು ಸಂಗಡಿಗರಿಂದ ತತ್ವಪದಗಳು, ತದನಂತರ ಮಿನಿ ಮಾಹಿತಿ ಕೇಳುವಿರಿ. ಈಗ ಮೊದಲಿಗೆ ನಿತ್ಯಮೇಘ ಸಂದೇಶ ಮೂಡಿ ಬರಲಿದೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇ 75%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 65%, ರಾಯಚೂರು ಜಿಲ್ಲೆ ಒಳಗ 55%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 80%, ಕೊಪ್ಪಳ ಜಿಲ್ಲೆ ಒಳಗ 85% ಮತ್ತು ಯಾದಗಿರಿ ಜಿಲ್ಲೆ ಒಳಗ ಶೇ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆಯ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಮಡಿವಾಳಯ್ಯ ಎಸ್ ಕೊರಳಿ ಮತ್ತು ಸಂಗಡಿಗರಿಂದ ತತ್ವಪದ. ಹೌದಪ್ಪ ಹೌದು, ನೀನೇ ದೇವರು, ನಿನ್ನ ನೀ ತಿಳಿದಿಲ್ಲ ಇಲ್ಲೋ ಬಹುದು. ಹೌದಪ್ಪ ಹೌದು, ನೀನೇ ದೇವರು, ನಿನ್ನ ನೀ ತಿಳಿದರ ಏನಗಿಲ್ಲೋ ದೂರ. ನೀರ ನಿಲ್ಲದೆ ಜಳಕ ಮಾಡಿರಬೇಕೋ, ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕೋ. ನೀರ ನಿಲ್ಲದೆ ಜಳಕ ಮಾಡಿರಬೇಕೋ, ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕೋ. ನಿದ್ದೆಯೊಳಗೆ ಸದಾ ನಿದ್ದೆಯೊಳಗೆ ಎಚ್ಚರವಿರಬೇಕೋ, ನಿದ್ದೆಯೊಳಗೆ ಎಚ್ಚರ ಇರಬೇಕೋ. ತಂಬಾಕಿಲ್ಲದೆ ಬತ್ತಿ ಸೇರಿರಬೇಕು. ಹೌದಪ್ಪ ಹೌದು, ನೀನೇ ದೇವರು, ನಿನ್ನ ನೀ ತಿಳದರ ಇಲ್ಲೋ ಬಹುದೂರ. ಹೌದಪ್ಪ ಹೌದು, ನೀನೇ ದೇವರು. ತಂಬಾಕಿಲ್ಲದೆ ಬತ್ತಿ ಸೇರಿರಬೇಕೋ, ತಂಬಾಕಿಲ್ಲದ ಬತ್ತಿ ಸೇರಿರಬೇಕೋ. ಸೆರೆಯ ಕುಡಿಯಲ್ಲದೆ ನಿಶ ಆಗಿರಬೇಕೋ, ತಂಬಾಕಿಲ್ಲದೆ ಬತ್ತಿ ಸೇರಿರಬೇಕೋ. ಸೆರೆಯ ಕುಡಿಯಲ್ಲದೆ ನಿಶ ಆಗಿರಬೇಕೋ. ಎಬಡ ತಬಡ ನಾಲಿಗೆ ಬಿದ್ದಿರಬೇಕೋ, ಎಬಡ ತಬಡ ನಾಲಿಗೆ ಬಿದ್ದಿರಬೇಕೋ. ಜೋಲಿ ಹೋಗಿ ಶಿಶುನಳ ಪಾದಕ ಬಿದ್ದಿರಬೇಕೋ. ಹೌದಪ್ಪ ಹೌದು, ನೀನೇ ದೇವರು, ನಿನ್ನ ನೀ ತಿಳದಿರ ಇಲ್ಲೋ ಬಹುದೂರ. ಹೌದಪ್ಪ ಹೌದು, ನೀನೇ ದೇವರು, ನಿನ್ನ ನೀ ತಿಳದರೆ ಇಲ್ಲೋ ಬಹುದೂರ. ಇರಬೇಕೋ ನಿದ್ದೆಯೊಳಗೆ ಎಚ್ಚರ ಇರಬೇಕೋ. ತಂಬಾಕಿಲ್ಲದೆ ಬತ್ತಿ ಸೇರಿರಬೇಕೋ, ಸೆರೆಯ ಕುಡಿಯಲ್ಲದೆ ನಿಶ ಆಗಿರಬೇಕೋ, ಸೆರೆಯ ಕುಡಿಯಲ್ಲದೆ ನಿಶ ಆಗಿರಬೇಕೋ. ಎಬಡ ತಬಡ ನಾಲಿಗೆ ಬಿದ್ದಿರಬೇಕೋ, ಎಬಡ ತಬಡ ನಾಲಿಗೆ ಬಿದ್ದಿರಬೇಕೋ. ಜೋಲಿ ಹೋಗಿ ಶಿಶುನಳ ಪಾದಕ ಬಿದ್ದಿರಬೇಕೋ. ಹೌದಪ್ಪ ಹೌದು, ನೀನೇ ದೇವರು, ನಿನ್ನ ನೀ ತಿಳದರೆ ಇಲ್ಲೋ ಬಹುದೂರ. ನೀರ ನಿಲ್ಲದೆ ಜಳಕ ಮಾಡಿರಬೇಕೋ, ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕೋ, ನೀರ ನಿಲ್ಲದೆ ಜಳಕ ಮಾಡಿರಬೇಕೋ, ಊಟ ಇಲ್ಲದೆ ಹೊಟ್ಟೆ ತುಂಬಿರಬೇಕೋ, ನಿದ್ದೆಯೊಳಗೆ ಎಚ್ಚರ ಇರಬೇಕೋ, ನಿದ್ದೆಯೊಳಗೆ ಎಚ್ಚರ ಇರಬೇಕೋ, ಜೋಲಿ ಹೋಗಿ ಶಿಶುನಾಳ್ ಪಾದಕ ಬಿದ್ದಿರಬೇಕೋ. ಹೌದಪ್ಪ. ಇದುವರೆಗೆ ಮಡಿವಾಳಯ ಎಸ್ ಕೊರಳಿ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ನಮಸ್ಕಾರ ರೈತ ಬಾಂಧವರೇ. ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ. ಈ ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೊಗರಿ ಬೆಳೆಯಲ್ಲಿ ಕಾಣಿಕೊಳ್ಳಬಹುದಾದಂತಹ ಒಂದು ಪರಿಸ್ಥಿತಿಯ ಬಗ್ಗೆ ತಮಗೆ ಕೆಲ ಮಾಹಿತಿಯನ್ನು ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಿದ್ದೀನಿ. ನನ್ನ ಹೆಸರು ಡಾ ಮಲ್ಲಿಕಾರ್ಜುನ ಕೆಂಗ್ನಾಳ್, ಸಸ್ಯರೋಗ ಶಾಸ್ತ್ರಜ್ಞರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ. ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬಿಸಿಲಿನ ವಾತಾವರಣ ಇರೋದ್ರಿಂದ ತೊಗರಿ ಬೆಳೆ ಮುಂದಿನ ಕೆಲ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಹೂವಾಡುವ ಒಂದು ಹಂತವನ್ನ ತಲುಪ್ತಾ ಇದೆ. ಈ ಒಂದು ಪ್ರಸಂಗದಲ್ಲಿ ರೈತರಿಗೆ ಏನಪ್ಪಾ ಅಂದ್ರೆ ಬೆಳೆಯಲ್ಲಿ ಅಲ್ಲಲ್ಲಿ ಎಲೆಗಳು ಮುದುಡಿಕೊಂಡು ಅಥವಾ ಮಡಿಚಿಕೊಂಡು ಒಳಗಡೆ ಏನಪ್ಪಾ ಅಂದ್ರೆ ಕೀಟದ ಬಾಧೆಯನ್ನ ತಾವು ಕಾಣಬಹುದು. ಈ ಒಂದು ಕೀಟದ ನಿರ್ವಹಣೆಗೆ ರೈತ ಬಾಂಧವರು ಪ್ರೊಫೆನೋಫಾಸ್ ಕೀಟನಾಶಕವನ್ನ ಪ್ರತಿ ಲೀಟರ್ಗೆ 2.5